ವಿವರವಾಗಿ ತಿಳಿಸ್ಕೊಡಿ. ಈ ತೈಲೇರಿಯೋಸಿಸ್ ಎಂಬ ರೋಗ ಮಲೇರಿಯಾ ರೀತಿನಲ್ಲಿ ಪ್ರಾಣಿಗಳಿಗೆ ಅಂದರೆ ನಮ್ಮ ಜಾನುವಾರುಗಳಲ್ಲಿ ಮುಖ್ಯವಾಗಿ ಹಸು, ಎಮ್ಮೆ, ಕುದುರೆ, ಕುರಿ ಮತ್ತು ಆಡುಗಳಲ್ಲಿ ಕಂಡುಬರುತ್ತೆ. ಉಣ್ಣೆಗಳು ಜೀವನ ಚಕ್ರನು ಸೈಡಲ್ಲಿ ನಡೀತಾ ಇರುತ್ತೆ. ಈ ಒಂದು ಉಣ್ಣೆಗಳ ದೇಹದ ಕೋಶದ ಒಳಗಡೆ ಅಂದರೆ ಲಾರ್ವಾ ಆಗ್ಬೋದು, ಮೊಟ್ಟೆ ಆಗ್ಬೋದು, ಅಥವಾ ನಿಂಫ್ ಅಂತ ಹೇಳ್ತೀವಿ ಅದಾಗ್ಬೋದು, ಪ್ರೌಢಾವಸ್ಥೆಯಲ್ಲಿರುವಂಥ ಉಣ್ಣೆಗಳಾಗ್ಬೋದು, ಅವುಗಳ ದೇಹದಲ್ಲಿ ಸೇರಿಕೊಂಡು ಆ ಒಂದು ಉಣ್ಣೆಗಳು ಬೇರೆ ಒಂದು ಆರೋಗ್ಯವಂತ ಹಸುಗಳನ್ನು ಕಚ್ಚಿದಾಗ ರೋಗ ಪ್ರಸರಣ ಆಗುತ್ತೆ. ರೋಗ ಪ್ರಸರಣ ಹೇಗಪ್ಪ ಆಗುತ್ತೆ ಅಂದರೆ ಮುಖ್ಯವಾಗಿ ಎರಡು, ರಿಪಿಸೆಫಾಲಸ್ ಮತ್ತು ಹೈಲೋಮಾ ಅಂತ ಎರಡು ಪ್ರಭೇದದ ಉಣ್ಣೆಗಳು ನಮ್ಮ ಭಾರತದಲ್ಲಿ ಈ ಒಂದು ತೈಲೇರಿಯಾ ಅನ್ನೋ ಒಂದು ರೋಗಕ್ಕೆ ಪ್ರಮುಖವಾದ ಒಂದು ಪ್ರವಾಹಕಗಳಾಗಿದ್ದಾವೆ. ರೋಗ ಪ್ರಸರಣ ಹೇಗಾಗುತ್ತೆ ಅಂದರೆ ಮೊದಲು ಕಚ್ಚಿದಂಥ ಜಾಗದಿಂದ ದುಗ್ಧ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು, ಲಿಂಫ್ ನೋಡ್ ಅಂತ ಹೇಳ್ತೀವಿ, ಚರ್ಮದ ಮೇಲೆ ಇರುವಂಥ ದುಗ್ಧ ಗ್ರಂಥಿಗಳಲ್ಲಿ ಫಸ್ಟು ಪ್ರಸರಣ ಆಗುತ್ತೆ. ನಂತರ ದುಗ್ಧ ರಸದ ಮುಖಾಂತರ ರಕ್ತ ಸಂಚಲನ ವ್ಯೂಹಕ್ಕೆ ಅಂದರೆ ರಕ್ತಕ್ಕೆ ಬಂದು ಹರಡುತ್ತೆ. ಅದಾದ ಮೇಲೆ ಕೆಂಪು ರಕ್ತ ಕಣಗಳ ಮೇಲೆ ವಾಸ್ತವ್ಯ ನೋಡಿ ಎರಡೂ ರಕ್ತ ಕಣಗಳು ಅಂಟಿಕೊಂಡು ಅಥವಾ ಅದು ಒಂದು ರಕ್ತ ಕಣಗಳು ನಾಶವಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಪ್ರಮುಖವಾಗಿ ರೋಗ ಲಕ್ಷಣಗಳು ಏನಪ್ಪ ಇರುತ್ತೆ ಅಂದರೆ ವಿಪರೀತವಾದ ಒಂದು ಜ್ವರ ಇರುತ್ತೆ, ಮತ್ತು ಮೆಲುಕು ಹಾಕದೇ ಇರುವಂಥದ್ದು, ಮತ್ತು ಚರ್ಮದ ಮೈ ಮೇಲೆ ಇರುವಂಥ ಎರಡರಿಂದ ಮೂರು ಅಥವಾ ಹೆಚ್ಚು ಲಿಂಫ್ ನೋಡ್ ಅಂತ ಏನು ಹೇಳ್ತೀವಿ ನಾವು ದುಗ್ಧ ಗ್ರಂಥಿಗಳು, ಇವುಗಳು ಊತ ಕಂಡುಬರುತ್ತೆ. ಇದು ಪ್ರಮುಖವಾದ ಚಿಹ್ನೆ ಈ ಒಂದು ರೋಗದಲ್ಲಿ. ಮತ್ತೆ ನಿಶಕ್ತಿ ಆಗುತ್ತೆ, ನಿತ್ರಾಣವಾಗ್ತವೆ. ಚಿಕಿತ್ಸೆ ಕೊಡಲಿಲ್ಲ ಅಂತಂದರೆ ಎರಡರಿಂದ ಮೂರು ದಿನಗಳಲ್ಲಿ ಅದು ಸಾವನ್ನಪ್ಪಬಹುದು. ಹತೋಟಿ ಕ್ರಮಗಳು ಹೇಗೆ ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಏಕಾಣಜೀವಿ ವಿರುದ್ಧ ಈಗ ನಮಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳಾದಂಥ ಚಪ್ಪೆ ರೋಗ ಆಗ್ಬೋದು, ನೆರಡಿ ರೋಗ ಆಗ್ಬೋದು, ಅಥವಾ ಆಂಥ್ರಾಕ್ಸ್ ಅಂತ ಹೇಳ್ತೀವಿ, ಇವೆಲ್ಲ ರೋಗಗಳಿಗೆ ವ್ಯಾಕ್ಸಿನ್ ಇದ್ದಾವೆ ಅಂದರೆ ಲಸಿಕೆಗಳಿದ್ದಾವೆ. ಅದೇ ರೀತಿ ಈ ಒಂದು ಮಾರಣಾಂತಿಕವಾಗಿರುವಂಥ ಒಂದು ಮಲೇರಿಯಾ ರೀತಿಯಲ್ಲಿರುವಂಥ ಕಾಯಿಲೆಗೆ, ತೈಲೇರಿಯೋಸಿಸ್ಗೆ ಒಂದು ವ್ಯಾಕ್ಸಿನ್ ಇದೆ. ಅಂದರೆ ತೈಲೇರಿಯಾ ವ್ಯಾಕ್ ಅಂತ ಒಂದು ರಕ್ಷಾ ವ್ಯಾಕು ಮತ್ತು ತೈಲೇರಿಯಾ ವ್ಯಾಕ್ ಅಂತ ಎರಡು ಮಾರುಕಟ್ಟೆಯಲ್ಲಿರುವಂಥ ಲಸಿಕೆಗಳಿದ್ದಾವೆ. ಇವನ್ನು ಹಾಕ್ಸ್ಕೊಳ್ಳೋದ್ರಿಂದ ನಮಗೆ ವರ್ಷಪೂರ್ತಿ ನಾವು ಈ ಒಂದು ರೋಗಗಳನ್ನು ಹತೋಟಿನಲ್ಲಿಡ್ಬೋದು. ಆರು ತಿಂಗಳಿಗೊಮ್ಮೆ ಈ ಒಂದು ಲಸಿಕೆಗಳನ್ನು ಹಾಕ್ಸ್ಕೋಬೇಕು. ಮತ್ತು ಅತಿಯಾಗಿ ಜ್ವರದಿಂದ ಬಳಲ್ತಾ ಇರುವಂಥ ಜಾನುವಾರುಗಳನ್ನು ಉಪೇಕ್ಷೆ ಮಾಡದೆ ಹತ್ತಿರದ ಪಶುವೈದ್ಯರಲ್ಲಿ ತೋರಿಸ್ಕೊಂಡು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಮತ್ತೆ ಜಾನುವಾರುಗಳ ಮೈ ಮೇಲೆ ಉಣ್ಣೆಗಳು ಅಂಟಿಕೊಳ್ಳದಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇದು ತೈಲೇರಿಯಾಸಿಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು. ಇನ್ನ ಈ ಬೆಬಿಸಿಯೋಲಿಸ್ ಅಂತ ಹೇಳಿ ಮತ್ತೊಂದು ಪ್ರಕಾರದ ರೋಗವನ್ನ ಹೇಳಿದ್ರಿ. ಈ ಬೆಬಿಸಿಯೋಲಿಸ್ ಅಂತ ಅಂದ್ರೆ ಏನು, ಇದರ ರೋಗ ಪ್ರಸರಣ ಹೇಗಾಗುತ್ತೆ, ಮತ್ತು ಈ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಯಾವ್ಯಾವ ರೋಗ ಲಕ್ಷಣಗಳು ಗೋಚರಿಸುತ್ತೆ? ಈ ಬೆಬಿಸಿಯೋಸಿಸ್ ಅನ್ನೋದು ಒಂದು ಏಕಾಣುಜೀವಿ ಮಲೇರಿಯಾ ರೀತಿಯಲ್ಲಿರುವಂತಹ ಒಂದು ಕಾಯಿಲೆ, ಅದು ಮಾರಣಾಂತಿಕ. ಸಾಮಾನ್ಯವಾಗಿ ಹಸು, ಎಮ್ಮೆ, ಕುರಿ, ಮೇಕೆ ಮತ್ತು ನಾಯಿಗಳಲ್ಲೂ ಕೂಡ ಈ ಒಂದು ರೋಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಕೂಡ ಕೆಂಪು ರಕ್ತ ಕಣಗಳಲ್ಲಿ ಸೇರಿಕೊಂಡು ಆ ಕೆಂಪು ರಕ್ತ ಕಣಗಳನ್ನ ಒಡೆದು ನಾಶ ಮಾಡುತ್ತೆ. ಸಾಮಾನ್ಯವಾಗಿ ಬೂಫಿಲಸ್ ಅನ್ನೋ ಒಂದು ಉಣ್ಣೆ ಹಸುಗಳ ಮೈ ಮೇಲಿರುತ್ತೆ, ರಿಪೆಸಫಾಲಸ್ ಅನ್ನೋದೊಂದು ಉಣ್ಣೆ ನಾಯಿಗಳ ಮೇಲಿರುತ್ತೆ. ಈ ಎರಡು ಪ್ರಭೇದದ ಉಣ್ಣೆಗಳಿಂದ ಈ ಒಂದು ರೋಗ ಸಂಪೂರ್ಣವಾಗಿ ಹರಡುತ್ತೆ. ಸಂಪೂರ್ಣವಾಗಿ ರಕ್ತ ಕಣಗಳು ಛಿದ್ರವಾಗಿ ನಾಶವಾಗ್ತವೆ. ರೋಗ ಲಕ್ಷಣಗಳು ಮುಖ್ಯವಾಗಿ ಏನಪ್ಪ ಅಂತಂದರೆ ವಿಪರೀತವಾದಂಥ ಜ್ವರ, ಮೆಲುಕು ಹಾಕದೇ ಇರುವಂಥದ್ದು, ಮತ್ತು ರಕ್ತಹೀನತೆ. ರಕ್ತಹೀನತೆ ಯಾಕಪ್ಪ ಆಗುತ್ತೆ ಅಂದರೆ ರಕ್ತ ಕಣಗಳು ನಾಶ ಆಗೋದ್ರಿಂದ ತುಂಬ ರಕ್ತ ಕಡಿಮೆ ಆಗುತ್ತೆ. ಪ್ರಮುಖವಾದ ರಕ್ತ ಏನಪ್ಪ ಅಂದರೆ ಮೂತ್ರದಲ್ಲಿ ರಕ್ತ ಸೋರಿ ಹೋಗಿ ಕಾಫಿ ಬಣ್ಣದ ಅಥವಾ ಡಿಕಾಕ್ಷನ್ ಕಲರ್ ಕಾಣುವಂಥ ಮೂತ್ರವನ್ನು ವಿಸರ್ಜನೆ ಮಾಡ್ತವೆ ಹಸುಗಳು, ರಾಸುಗಳು. ಅದನ್ನು ನಾವು ಆಡು ಭಾಷೆಯಲ್ಲಿ ಕಾಫಿ ಕಲರ್ ಅಂತ ಹೇಳ್ತೀವಿ ಅಥವಾ ಕಾಫಿ ಡಿಕಾಕ್ಷನ್ ಕಲರ್ ಅಂತ ಹೇಳ್ತೀವಿ. ರೈತರು ಅದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ತಿಳಿ ಹಳದಿ ಬಣ್ಣದಲ್ಲಿ ಇರಬೇಕು ಮೂತ್ರ. ಕೆಂಪು ರಕ್ತ ಅಂದರೆ ಬೇರೆ ರೀತಿಯಲ್ಲಿರುತ್ತೆ, ಇದು ಕಪ್ಪು ಅಂದರೆ ಕಾಫಿ ಡಿಕಾಕ್ಷನ್ ರೀತಿಯಲ್ಲಿ ಇರುವಂಥ ಮೂತ್ರ. ಈ ಥರದ್ದಿದ್ದರೆ ಉಪೇಕ್ಷೆ ಮಾಡದೆ ಇಮ್ಮಿಡಿಯೇಟ್ ಆಗಿ ನೀವು ತೋರಿಸ್ಕೊಂಡು ಚಿಕಿತ್ಸೆ ಕೊಡಿಸ್ಕೊಂಡ್ರೆ ಅದರ ಪ್ರಾಣವನ್ನು ಉಳಿಸಬಹುದು. ಇಲ್ಲ ಅಂತಂದರೆ ಒಂದರಿಂದ ಎರಡು ದಿನದಲ್ಲಿ ಅದು ಮರಣವನ್ನು ಹೊಂದ್ಬೋದು. ಪ್ರೆಗ್ನೆಂಟ್ ಇದ್ದರೆ ಅಂದರೆ ಗರ್ಭಾವಸ್ಥೆಯಲ್ಲಿರುವಂಥ ರಾಸುಗಳು ಕೂಡ ಕಂದು ಹಾಕ್ತವೆ ಅಥವಾ ಗರ್ಭಪಾತವಾಗ್ತವೆ. ಭಾಳಷ್ಟು ಹತೋಟಿ ಕ್ರಮಗಳು ಮಾಡಬೇಕು ಅಂತಂದರೆ ಉಣ್ಣೆಗಳಿಂದ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಉಣ್ಣೆಗಳನ್ನು ನಾಶಪಡಿಸ್ಕೋಬೇಕು ಆಗಿಂದಾಗೆ, ಮತ್ತು ಕೊಟ್ಟಿಗೆಯನ್ನು ಭಾಳ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತು ತಕ್ಷಣದಲ್ಲಿ ಸನಿಹದ ಪಶುವೈದ್ಯರ ಹತ್ರ ಹೋಗಿ ನೀವು ಸೂಕ್ತ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು. ಮತ್ತೊಂದು ಪ್ರಕಾರದ ರೋಗವನ್ನು ತಾವು ಹೇಳಿದ್ರಿ, ಅನಾಪ್ಲಾಸ್ಮೋಸಿಸ್ ಅಂತ ಹೇಳಿ. ಅನಾಪ್ಲಾಸ್ಮೋಸಿಸ್ ಅಂತಂದರೆ ಏನು, ಈ ರೋಗದ ಲಕ್ಷಣಗಳು ಹೇಗಿರುತ್ತೆ, ಮತ್ತು ಈ ರೋಗ ಹೇಗೆ ಪ್ರಸರಣವನ್ನು ಹೊಂದುತ್ತೆ? ಇದು ಕೂಡ ಮಲೇರಿಯಾ ರೀತಿನಲ್ಲಿ ಹರಡುವಂತ ರಿಕೆಟ್ಸಿಯಾ ಅನ್ನೋ ಒಂದು ಇನ್ನೊಂದು ಪ್ರಭೇದ. ಅದು ಇಷ್ಟೊತ್ತು ಹೇಳಿದ್ದು ನಾವು ಪ್ರೋಟೋಜೋವಾ ಅಂತ ಹೇಳಿದ್ವಿ ಏಕಾಣುಜೀವಿ, ಇದು ರಿಕೆಟ್ಸಿಯಾ ರೀತಿನಲ್ಲಿ ಇರುವಂತ ಒಂದು ಪ್ರಭೇದಕ್ಕೆ ಸೇರಿದ್ದು. ಹಸು, ಎಮ್ಮೆ, ಕುರಿ, ಮೇಕೆ ಈ ಜಾತಿಯ ಪ್ರಾಣಿಗಳಿಗೆ ಇದು ಕೂಡ ಉಣ್ಣೆಗಳಿಂದ ಹರಡುವಂತ ಒಂದು ಕಾಯಿಲೆ. ಹೆಚ್ಚಾಗಿ ವಿದೇಶಿ ಮತ್ತು ಮಿಶ್ರತಳಿ ಹಸುಗಳಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನ ಇದು ನಾಶಪಡಿಸುತ್ತೆ, ಉಣ್ಣೆಗಳಿಂದ ಹರಡುತ್ತೆ. ಪ್ರಮುಖವಾಗಿ ಇವಾಗ ಸ್ಪ್ಲೀನ್ ಅಂತ ಹೇಳ್ತೀವಿ ನಾವು, ಗುಲ್ಮ ಅಂತ ಹೇಳ್ತೀವಿ, ಅದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವಂತ ಒಂದು ಅಂಗ. ಸೊ ಈ ಒಂದು ಅಂಗದ ಮೇಲೆ ಈ ಒಂದು ರೋಗಾಣುಗಳು ಆಕ್ರಮಣ ಮಾಡಿ ದೇಹದ ಶಕ್ತಿಯನ್ನ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸಿ ಜಾಂಡಿಸ್ ರೀತಿನಲ್ಲಿ ಬರುವಂತ ಒಂದು ಲಕ್ಷಣಗಳನ್ನ ಕಾಣಬಹುದು. ಪ್ರಮುಖವಾದ ರೋಗ ಲಕ್ಷಣಗಳು ಏನಪ್ಪಾ ಅಂದ್ರೆ ವಿಪರೀತ ಜ್ವರ, ಅಂದ್ರೆ 105 ರಿಂದ 107 ಡಿಗ್ರಿವರೆಗೂ, ಅಂದ್ರೆ 102 ಡಿಗ್ರಿವರೆಗೂ ನಾವು ನಾರ್ಮಲ್ ಅಂತ ಹೇಳ್ತೀವಿ. 105 ರಿಂದ 107 ಡಿಗ್ರಿ ಅಂತಂದ್ರೆ ನಾವು ಯಾವ್ದಾದ್ರು ಇದು ಮಲೇರಿಯಾ ರೀತಿನಲ್ಲಿ ಅಂದ್ರೆ ಪ್ರೋಟೋಜೋವನ್ ಡಿಸೀಸ್ ಅಂತ ನಾವು ಹೇಳ್ಕೋಬಹುದು. ಪ್ರಮುಖವಾಗಿ ಜಾಂಡಿಸ್ ಇರಬಹುದು, ಆ ರೀತಿ ಒಂದು ಲಕ್ಷಣಗಳು ಕಾಣಬಹುದು. ಇದು ಅಷ್ಟೇ, ಸೂಕ್ತವಾದ ಚಿಕಿತ್ಸೆಯನ್ನು ಸಿಗಲಿಲ್ಲ ಅಂತಂದ್ರೆ ಹಸುಗಳು ಮರಣ ಹೊಂದುತ್ತವೆ. ನೆಕ್ಸ್ಟ್ ಈ ಟ್ರಿಪನೋಸೋಮಿಯಾಸಿಸ್ ಅಂತ ಹೇಳಿ ಮತ್ತೊಂದು ಪ್ರಕಾರದ ರೋಗವನ್ನು ಹೇಳಿದ್ರಿ, ಈ ರೋಗ ಏನು, ಇದರ ಪ್ರಸರಣ ಹೇಗಾಗುತ್ತೆ ಮತ್ತೆ ರೋಗದ ಲಕ್ಷಣಗಳು ಹೇಗಿರುತ್ತೆ? ಈ ಒಂದು ಟ್ರಿಪನೋಸೋಮಾ ಅನ್ನೋದು ಒಂದು ವಿಶೇಷವಾದಂತ ಒಂದು ಕಾಯಿಲೆ. ಇಷ್ಟೊತ್ತು ನಾವು ಹೇಳಿದ್ದೀಗ ಟೈಲೇರಿಯಾ, ಬೆಬಿಷಿಯಾ ಮತ್ತೆ ಅನಪ್ಲಾಸ್ಮಾ ಅನ್ನೋಂಥವು ರಕ್ತ ಕಣಗಳ ಒಳಗಡೆ ಇರ್ತವೆ. ಈ ಒಂದು ಟ್ರಿಪನೋಸೋಮಾ ಅನ್ನೋಂಥ ಡಿಸೀಸು 2 ರಕ್ತ ಕಣಗಳ ಮಧ್ಯದಲ್ಲಿರುತ್ತೆ, ಅಂದ್ರೆ ಹೊರಗಡೆ ರಕ್ತ ಕಣಗಳ ಹೊರಗಡೆ ಇದ್ದುಕೊಂಡು ರಕ್ತಹೀನತೆಯನ್ನ ಮಾಡ್ತದೆ. ಈ ಒಂದು ಕಾಯಿಲೆ ಸಾಮಾನ್ಯವಾಗಿ ಕುದುರೆ ಮತ್ತು ಒಂಟೆಗಳಲ್ಲಿ ಕಾಡಿಸುತ್ತೆ, ಉತ್ತರ ಭಾರತದಲ್ಲಿ ಜಾಸ್ತಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಹಲವು ಭಾಗಗಳಲ್ಲಿ ನಾವು ಈ ಒಂದು ಕಾಯಿಲೆಯನ್ನ ಕಾಣ್ತೀವಿ. ಈ ಒಂದು ರೋಗ ನಾವು ಮನೆ ನೊಣ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ದೊಡ್ಡದಾಗಿರುವಂತ ಒಂದು ನೊಣ, ಅದನ್ನ ಕುದುರೆ ನೊಣ ಅಂತ ಕರಿತೀವಿ, ಟಬ್ಯಾನಸ್ ಅಂತ ಕರೀತಾರೆ. ಅದು ಕಚ್ಚುವಂತ ನೊಣ, ತುಂಬಾನೇ ಜಾಸ್ತಿ ಕಚ್ಚುವಂತ ಒಂದು ಲಕ್ಷಣವನ್ನು ಹೊಂದಿರುತ್ತೆ. ಈ ಒಂದು ರೋಗಾಣುಗಳು 15 ನಿಮಿಷದ ಒಳಗಾಗಿ ಒಂದು ಹಸುವಿನಿಂದ ಅಥವಾ ಒಂದು ಕುದುರೆಯಿಂದ ಇನ್ನೊಂದು ಕುದುರೆಗೆ, ಅಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಯಾಂತ್ರಿಕವಾಗಿ ಹರಡುತ್ತೆ. ಅಂದ್ರೆ ಏನು ಬೆಳವಣಿಗೆ ಆಗೋದಿಲ್ಲ. ಈ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ವಿತಿನ್ 15 ಮಿನಿಟ್ಸ್ ಒಳಗಡೆ ಅದು ರೋಗ ಹರಡಬೇಕು, ಇಲ್ಲ ಅಂತಂದ್ರೆ ಅದು ರೋಗಾಣು ಸತ್ತೋಗುತ್ತೆ. ಸೊ ಹಾಗಾಗಿ ಏನು ಡೆವಲಪ್ಮೆಂಟ್ ಆಗದೆ ಇರೋ ರೀತಿನಲ್ಲಿ ಕುದುರೆ ನೊಣಗಳ ಮುಖಾಂತರ ಈ ಒಂದು ರೋಗ ಒಂದು ಪ್ರಸರಣ ಆಗುತ್ತೆ. ಇದು 2 ರಕ್ತಕಣಗಳ ಮಧ್ಯದಲ್ಲಿ ಈ ಒಂದು ರೋಗಾಣು ಡೆವಲಪ್ಮೆಂಟ್ ಆಗಿ ರಕ್ತವನ್ನು ಹೆಪ್ಪುಗಂಟುವಂತೆ ಮಾಡುತ್ತೆ, ಮತ್ತೆ ರಕ್ತ ಸಂಚಾರ ಸುಗಮವಾಗಿ ಆಗದೆ ಇರೋ ರೀತಿನಲ್ಲಿ ಮಾಡಿ ರಕ್ತನಾಳಗಳು ಸಂಕುಚಿತವಾಗಿ ದೇಹದ ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಅವಕ್ಕೆಲ್ಲ ನಾನು ರಕ್ತ ಸಂಚಾರ ಆಗದೆ ಇವನ್ ಹೃದಯ ಸ್ತಂಭನ ಕೂಡ ಆಗ್ಬೋದು, ಅಂದರೆ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಸೊ ಸಾವನ್ನು ಕಾಣ್ಬೋದು. ಹಾಗೆಯೇ ಕುದುರೆ ಮತ್ತೆ ಒಂಟೆಗಳಲ್ಲಿ ಇದನ್ನು 3 ವರ್ಷದ ಕಾಯಿಲೆ ಅಂತಲೂ ಹೇಳ್ತಾರೆ, ಅದರಲ್ಲಿ ತುಂಬ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ, 3 ವರ್ಷದ ಜ್ವರ ಅಂತೀವಿ, ಪಿನಾಸಿ ರೋಗ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಬಹಳನೇ ದೊಡ್ಡ ಪ್ರಮಾಣದ ಒಂದು ಕಾಯಿಲೆ ಇದು. ಇದರ ರೋಗ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇದು ಅಷ್ಟೇ, ವಿಪರೀತ ಜ್ವರ ಇರುತ್ತೆ, 105 ರಿಂದ 107 ಡಿಗ್ರಿ ಇರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ. ಮಲೇರಿಯಾನಲ್ಲಿ ಬೆಳಗ್ಗೆ ಇರುತ್ತೆ, ಮಧ್ಯಾಹ್ನ ಬರುತ್ತೆ, ಮತ್ತೆ ಸಂಜೆ ಬರುತ್ತೆ, ಹೀಗೆ ಅಂಡುಲೇಟಿಂಗ್ ಫೀವರ್ ಅಂತ ಕರಿತೀವಿ ನಾವು, ಬಿಟ್ಟು ಬಿಟ್ಟು ಬರುವಂತ ಜ್ವರ, ರಕ್ತಹೀನತೆ, ಮೆಲುಕು ಹಾಕದೇ ಇರುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ನರವ್ಯೂಹಕ್ಕೆ ಸಂಬಂಧಪಟ್ಟಂತೆ ಕೆಲವು ಲಕ್ಷಣಗಳು ಇದರ ಜೊತೆ ಇರುತ್ತೆ. ಅದೇನಪ್ಪಾ ಅಂತಂದ್ರೆ 4 ಕಾಲುಗಳು ಬೇಕಾದ್ರೆ ಲಕ್ವ ಆಗ್ಬೋದು, ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ. ಮತ್ತೆ ಬಾಯಿಯಿಂದ ಜೊಲ್ಲು ಸುರಿಸುವಂಥದ್ದು ಈಗ ರೇಬಿಸ್ ಲಕ್ಷಣಗಳಲ್ಲಿ ಬರುತ್ತಲ್ಲ ಆ ರೀತಿ, ನಿಲ್ಲಲು ಆಗದೆ ಮಲಗಲು ಆಗದೆ ನಿತ್ರಾಣ ಸ್ಥಿತಿಯನ್ನು ತಲುಪಿ 3 ರಿಂದ 4 ದಿನಗಳಲ್ಲಿ ಅದು ಸಾವನ್ನಪ್ಪಬಹುದು. ಗರ್ಭಾವಸ್ಥೆಯಲ್ಲಿ ಇರುವಂತಹ ಹಸುಗಳೇನಾದ್ರೂ ಇದ್ರೆ ಅಥವಾ ಕುದುರೆಗಳೇನಾದ್ರೂ ಆದರೆ ಅಥವಾ ಒಂಟೆಗಳಾದರೆ ಅದು ಗರ್ಭಪಾತವಾಗುತ್ತೆ. ಈ ಒಂದು ಜೀವಿಗಳ ಹತೋಟಿ ಕ್ರಮ ಹೇಗೆ ಮಾಡಬೇಕಪ್ಪ ಅಂದರೆ ಟ್ರಿಪನೋಸೋಮಿಯಾಸಿಸ್ ಬಗ್ಗೆ, ಇದಕ್ಕೂ ಕೂಡ ಒಂದು ಔಷಧಿಯನ್ನು ನಾವು ಲಸಿಕೆ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಅಳವಡಿಸಿಕೊಂಡು ವರ್ಷಪೂರ್ತಿಯಾಗಿ ಈ ಒಂದು ರೋಗಗಳನ್ನು ತಡೆಗಟ್ಟುವ ಒಂದು ಹಂತದಲ್ಲಿದೆ. ಮತ್ತೆ ಮುಖ್ಯವಾಗಿ ರಾಸುಗಳು ಪ್ರಖರವಾದ ಸೂರ್ಯನ ಬಿಸಿಲು ಅಂದರೆ ಮಧ್ಯಾಹ್ನದ ಟೈಮಲ್ಲಿ ನಾವು ಆ ಒಂದು ನೊಣಗಳಿಂದ ನಾವು ಪ್ರೊಟೆಕ್ಷನ್ ಕೊಡಬೇಕು, ಅಂದರೆ ಅವುಗಳನ್ನು ನೆರಳಿನಲ್ಲಿ ಕಟ್ಟಾಕಿ ಅಥವಾ ಮಂದ ಬೆಳಕಿರುವಂಥ ಜಾಗದಲ್ಲಿ ಇಡಬೇಕು. ಯಾಕಪ್ಪ ಅಂತಂದರೆ ಈ ಒಂದು ಟೆಬಾನಸ್ ಅನ್ನೋ ಒಂದು ಕುದುರೆ ನೊಣ ಅಂತ ಏನಂತೀವಿ, ತುಂಬ ಪ್ರಖರವಾದ ಬೆಳಕಿನಲ್ಲಿ ತುಂಬ ಆಕ್ರಮಣಕಾರಿಯಾಗಿರ್ತವೆ, ಮೇಯೋ ಟೈಮಲ್ಲಿ ಬಹಳ ಆಕ್ರಮಣಕಾರಿಯಾಗಿರ್ತವೆ. ಆದ್ದರಿಂದ ಆ ಒಂದು ಮಧ್ಯಾಹ್ನದ ಟೈಮಲ್ಲಿ ಈ ಒಂದು ರಾಸುಗಳಿಗೆ ನಾವು ನೆರಳಿನಲ್ಲಿರುವಂಥ ಮತ್ತು ಮಂದ ಬೆಳಕಿನಿರುವಂಥ ಜಾಗದಲ್ಲಿ ಕಟ್ಟಾಕಿದ್ರೆ ಅಥವಾ ಕೂಡ ಹಾಕಿದರೆ ಈ ಒಂದು ನೊಣಗಳು ಕಚ್ಚೋದ್ರಿಂದ ಬಾಧೆಯನ್ನು ತಪ್ಪಿಸ್ಕೋಬೋದು. ಮತ್ತೆ ಜಾಸ್ತಿ ಜ್ವರ ಬರ್ತಾ ಇದೆ ಅಂತಂದಾಗ ನಾವು ಉಪೇಕ್ಷೆ ಮಾಡದೆ ಹತ್ತಿರದ ಡಾಕ್ಟರ್ಗಳ ಹತ್ರ ಹೋಗಿ ನಾವು ಚಿಕಿತ್ಸೆ ತೋರಿಸ್ಕೊಂಡು ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು, ಇಲ್ಲ ಅಂತಂದ್ರೆ ಸಾವುಗಳನ್ನು ಕಾಣಬಹುದು. ಒಟ್ಟಾರೆಯಾಗಿ ಈ ಮಲೇರಿಯಾ ರೀತಿಯ ರೋಗಗಳು ಏನಿದ್ದಾವೋ ಇವುಗಳನ್ನ ಸಮಗ್ರವಾಗಿ ಹತೋಟಿ ಮಾಡುವಂತಹ ಕ್ರಮಗಳು ಯಾವ್ಯಾವು, ಇದ್ರ ಬಗ್ಗೆ ಸ್ವಲ್ಪ ವಿವರಾತ್ಮಕವಾಗಿ ತಿಳಿಸ್ಕೊಡಿ. ಇಷ್ಟೊತ್ತು ನಾವು ಮಲೇರಿಯಾ ರೀತಿ ರೋಗಗಳು ಅಂತ ಟೈಲೇರಿಯಾ, ಬೇಬಿಷಿಯೋಸಿಸ್, ಅನಪ್ಲಾಸ್ಮೋಸಿಸ್ ಮತ್ತೆ ಟ್ರಿಪನೋಸೋಮೋಸಿಸ್ ಅಂತ ನಾಲ್ಕು ರೀತಿನಲ್ಲಿ, ಮೂರು ಉಣ್ಣೆಗಳಿಂದ ಬರುವಂತ ಒಂದು ಕಾಯಿಲೆ, ಇನ್ನೊಂದು ನೊಣಗಳಿಂದ ಬರುವಂತ ಕಾಯಿಲೆಯನ್ನು ನಾವು ನೋಡಿದ್ವಿ. ಸೊ ನಾವೀಗ ಪ್ರಮುಖವಾಗಿ ಈ ಒಂದು ನೊಣಗಳನ್ನ ಮತ್ತೆ ಉಣ್ಣೆಗಳನ್ನ ಒಂದು ಹತೋಟಿನಲ್ಲಿ ಇಟ್ಕೊಂಡ್ರೆ ಈ ರೋಗಗಳು ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಹಾಗಾಗಿ ನಾವು ಚುಚ್ಚುಮದ್ದು ಅಥವಾ ಲಸಿಕೆಗಳು ಹಾಕೋದಕ್ಕಿಂತ ಮುಖ್ಯವಾಗಿ ಉಣ್ಣೆಗಳನ್ನ ನಾಶ ಮಾಡ್ಕೋಬೇಕು ಮತ್ತೆ ನೊಣಗಳನ್ನ ಕಚ್ಚದೆ ಇರೋ ರೀತಿಯಲ್ಲಿ ನಾವು ಹತೋಟಿನಲ್ಲಿ ಇಟ್ಕೋಬೇಕು. ಸೊ ಈ ಉಣ್ಣೆ ನಿಯಂತ್ರಣ ಕ್ರಮಗಳು ಕೆಲವು ಕ್ರಮಗಳನ್ನಿದಾವೆ, ಅವುಗಳನ್ನ ನಾವು ಪರಿಪಾಲಿಸಿದ್ರೆ ಸೊ ನಮಗೆ ಒಂದು ಸಮತೋಲನವಾಗಿರುತ್ತೆ ಮತ್ತೆ ಆರೋಗ್ಯವಾಗಿರುವಂತ ರಾಸುಗಳನ್ನ ನಾವು ಮಾಡ್ಕೋಬಹುದು. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಪ್ರಾಣಿಗಳು ಮತ್ತೆ ಪ್ರಾಣಿಗಳ ಕೊಟ್ಟಿಗೆಯನ್ನ ಸ್ವಚ್ಛವಾಗಿಡಬೇಕು. ನಾವು ಮರ ಮುಟ್ಟು ಎಲ್ಲಂದ್ರಲ್ಲಿ ಕೊಟ್ಟಿಗೆನಲ್ಲಿ ಹಾಕಬಾರ್ದು, ಸ್ವಚ್ಛವಾಗಿಟ್ಕೋಬೇಕು. ಆಮೇಲೆ ಕ್ರಮಬದ್ಧವಾಗಿ ರಾಸುಗಳ ಮೈ ಮೇಲೆ ಒಂದೊಂದೇ ಸಾಧ್ಯವಾದ್ರೆ ಉಣ್ಣೆಗಳನ್ನ ಬೇರ್ಪಡಿಸಿ ಗುಂಪು ಮಾಡಿ ಸುಟ್ಟು ಹಾಕಬಹುದು. ಒಂದೊಂದೇ ಹಸು ಇದ್ರೆ ಅಥವಾ ಒಂದೊಂದೇ ಕರು ಇದ್ರೆ. ಇನ್ನೊಂದು, ಉಣ್ಣೆಗಳ ವಿರುದ್ಧ ಮಾರುಕಟ್ಟೆನಲ್ಲಿ ಪಶು ಆಸ್ಪತ್ರೆಗಳಲ್ಲಿ ಲಭ್ಯವಿರ್ತವೆ ಉಣ್ಣೆ ನಿವಾರಕ ಅಥವಾ ಉಣ್ಣೆ ಔಷಧಿಗಳು ಅಂತ ಹೇಳ್ತೀವಿ, ಅವುಗಳನ್ನು ರಾಸುಗಳ ಮೇಲೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡೋದ್ರ ಮುಖಾಂತರ ನಾವು ನಾಶವನ್ನು ಮಾಡಿಸ್ಬೋದು. ಇನ್ನೊಂದು ರೀತಿಯಲ್ಲಿ ನಮ್ಮ ರೈತರು ಏನು ತಪ್ಪು ಮಾಡ್ತಾರೆ, ಬರೀ ರಾಸುಗಳ ಮೇಲೆ ಔಷಧಿ ಸಿಂಪಡಣೆ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಈ ಉಣ್ಣೆಗಳ ಜೀವನ ಚಕ್ರದ ಕೋಶಗಳು ಅಂತ ಹೇಳೋದ್ನಲ್ಲ, ನಾನು ಲಾರ್ವ ಆಗ್ಬೋದು, ಮೊಟ್ಟೆಗಳಾಗ್ಬೋದು, ಆಮೇಲೆ ನಿಂಫ್ ಆಗ್ಬೋದು, ಪ್ರೌಢಾವಸ್ಥೆ ಇರ್ಬೋದು, ಅವೆಲ್ಲನೂ ಕೊಟ್ಟಿಗೆನಲ್ಲಿ ಕೆಳಗಡೆ ನೆಲದ ಮೇಲೆ ಅಥವಾ ಸಂಧಿಗಳಲ್ಲಿ ಅಥವಾ ಬಿರುಕುಗಳಲ್ಲಿ ಅಥವಾ ಮರ ಮುಟ್ಟುಗಳು ಹಾಕಿರೋದ್ರಲ್ಲಿ ಇರುತ್ತೆ. ಹಾಗಾಗಿ ನಾವು ಕೊಟ್ಟಿಗೆಗಳು ಮತ್ತೆ ರಾಸುಗಳ ಎರಡೂ ಮೈ ಮೇಲೂ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು. ವಾರಕ್ಕೆ ಒಮ್ಮೆಯಂತೆ 2-3 ಬಾರಿ ಕೀಟನಾಶಕವನ್ನು ಸಿಂಪಡಿಸಬೇಕು. ನಂತರ 3 ತಿಂಗಳಿಗೆ ಒಮ್ಮೆಯಂತೆ ಸಿಂಪಡಣೆ ಮಾಡಬೇಕು. ಈ ಒಂದು ಸರಿಯಾದ ಉಣ್ಣೆ ನಾಶಕಗಳ ಆಯ್ಕೆಯನ್ನು ಪಶುವೈದ್ಯರ ಸಲಹೆ ಪಡೆದು ನಾವು ಅದನ್ನು ಪಡ್ಕೋಬೇಕು. ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ಈ ಔಷಧಿನ ಬಳಸಲಿಲ್ಲ ಅಂತಂದರೆ ಅದು ವಿಷಕಾರಿಯಾಗಿ ಪರಿಣಮಿಸಬಹುದು, ಯಾಕಂದರೆ ಅದು ಕೀಟನಾಶಕ. ಸೊ ಹಾಗಾಗಿ ನಾವು ಕೆಲವು ಮುಂಜಾಗ್ರತೆ ಕ್ರಮಗಳನ್ನು, ಇವನ್ ಸಿಂಪಡಣೆ ಮಾಡೋರನ್ನು ಮಾಸ್ಕ್ ಹಾಕೋಬೇಕು, ಅದು ಮೂಗಿಗೆ ಮತ್ತು ಬಾಯಿಗೆ, ಅದೇನು ಸೇವಿಸಬಾರ್ದು. ಆಮೇಲೆ ಅದಕ್ಕಿಂತ ಮುಂಚೆ ಹಸುಗಳಿಗೆ ನೀರನ್ನು ಕುಡಿಸಬೇಕು, ಮೇವನ್ನು ಹಾಕಬೇಕು, ಇವೆಲ್ಲನೂ ಮಾಡಬೇಕಾಗತ್ತೆ. ಹಾಗೆ ವಾರಕ್ಕೆ ಒಮ್ಮೆಯಂತೆ 2-3 ಬಾರಿ ಕೀಟನಾಶಕಗಳನ್ನು ಸಿಂಪಡಿಸಬೇಕು. ನಂತರ 3 ತಿಂಗಳಿಗೆ ಒಮ್ಮೆಯಂತೆ ಸಿಂಪಡಿಸಬೇಕು. ಈ ಉಣ್ಣೆ ನಾಶಕಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಪಶುವೈದ್ಯರ ಸಲಹೆಯನ್ನು ಪಡಿಬೇಕು. ಏಕೆಂದರೆ ಔಷಧಿ ಪ್ರಮಾಣವನ್ನು ನಾವು ಹೆಚ್ಚಿಗೆಯನ್ನು ಕೊಟ್ಟರೆ ಅದು ವಿಷಕಾರಿಯಾಗಿ ಪರಿಣಮಿಸಬಹುದು. ಮತ್ತೆ ಔಷಧಿಯನ್ನು ಸಿಂಪಡಣೆ ಮಾಡುವಂಥ ವ್ಯಕ್ತಿ ಕೂಡ ಅವನು ಮೂಗು ಮತ್ತು ಬಾಯಿಗೆ ಮಾಸ್ಕನ್ನು ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು. ಮತ್ತು ಅವನು ಏನು ಸೇವಿಸಬಾರ್ದು. ಮತ್ತೆ ರಾಸುಗಳನ್ನು ಚೆನ್ನಾಗಿ ನೀರು ಕುಡಿಸಿರ್ಬೇಕು ಮೊದಲನೇ, ಮತ್ತು ಅವು ನೆಕ್ಕೋಬಾರ್ದು, ಅವೇನಾದರೂ ನೆಕ್ಕಿದ್ರೆ ವಿಷಕಾರಿಯಾಗಿ ಪರಿಣಮಿಸಬಹುದು. ಹಾಗೆ ರಾಸುಗಳ ಮೈ ಮೇಲೆ ಗಾಯಗಳಿದ್ದಾಗ ಔಷಧಿಯನ್ನು ಸಿಂಪಡಿಸಬಾರ್ದು, ಮತ್ತು ಬಿಸಿಲಿನ ಟೈಮಲ್ಲಿ ಮಾತ್ರ ಉಪಯೋಗಿಸಬೇಕು. ಸೊ ಇವೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೋಬೇಕು. ರಕ್ತಹೀನತೆಯಿಂದ ಬಳತಾರಂಥ ರಸುಗಳಿಗೆ ಮತ್ತು ಹಾಲು ಹಿಂಡುವಂಥ ಹಸುಗಳಿಗೆ ಕಬ್ಬಿಣದ ಅಂಶ ಹೆಚ್ಚಾಗಿರುವಂಥ ಒಂದು ಸಮತೋಲನ ಆಹಾರವನ್ನು ಕೊಟ್ಟರೆ ಒಂದಷ್ಟು ಪೋಷಕಾಂಶಗಳು ಸಿಗುತ್ತೆ ಮತ್ತು ಅಷ್ಟೊಂದು ಲಾಸ್ ಆಗೋದಿಲ್ಲ. ಮತ್ತೆ ಮೊದಲೇ ಹೇಳಿದಂಗೆ ತೈಲೇರಿಯೋಸಿಸ್ ವಿರುದ್ಧ ಒಂದು ಲಸಿಕೆ ಇದೆ, ರಕ್ಷಾವ್ಯಾಕ್ ಟಿ ಅಂತ. ಸೊ ಅದನ್ನು ಸೂಕ್ತವಾಗಿ ಪಶುವೈದ್ಯರ ಸಲಹೆ ಮೇರೆಗೆ ಅದು 6 ತಿಂಗಳಿಗೊಂದ್ಸಲಿ ನೀವು ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಯಾವುದೇ ರೀತಿ ಜ್ವರದ ಲಕ್ಷಣಗಳು, ಅದರಲ್ಲೂ ಅತಿಯಾದ ಜ್ವರ ಅಂದರೆ 103-104 ಡಿಗ್ರಿ ಮೇಲ್ಪಟ್ಟು ಬರುವಂಥ ಜ್ವರಗಳೆಲ್ಲನೂ ನಾವು ಮಲೇರಿಯಾ ರೀತಿಯಲ್ಲಿ ಇರುವಂಥ ಕಾಯಿಲೆಗಳು ಅಂತ ಹೇಳ್ಬೋದು. ಈಗ ಬ್ಯಾಕ್ಟೀರಿಯಲ್ಲೂ ಅಥವಾ ವೈರಲ್ ಡಿಸೀಸ್ಗಳೆಲ್ಲನೂ 1-2 ಡಿಗ್ರಿ ಜಾಸ್ತಿ ಇರುತ್ತೆ, 102-103-104. 105 ಮೇಲ್ಪಟ್ಟು ಬರುವಂಥ ಜ್ವರ ಏನಿರುತ್ತೆ ಜಾಸ್ತಿ ಇದ್ದಾಗ ಅದನ್ನು ರಕ್ತ ಪರೀಕ್ಷೆ ಮುಖಾಂತರ ನಾವು ಅದನ್ನು ನೋಡ್ಬೋದು. ಅದನ್ನು ಹತ್ತಿರದಲ್ಲಿರುವಂಥ ಪಶುವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಪ್ರಾರಂಭಿಕ ಹಂತದಲ್ಲೇ ನೀವು ಚಿಕಿತ್ಸೆ ಕೊಡಿಸ್ಕೊಂಡ್ರೆ ಅಪಾರವಾದ ಆರ್ಥಿಕ ನಷ್ಟವನ್ನು ನೀವು ಕಡಿಮೆ ಮಾಡ್ಕೋಬಹುದು, ಮತ್ತು ರಾಸುಗಳ ಸಾವು ನೋವುಗಳನ್ನು ಮಾತ್ರ ತಡಿಬಹುದು ಅಂತ ಹೇಳ್ತೀನಿ. ಕೊನೆಯದಾಗಿ, ಸಾಮಾನ್ಯವಾಗಿ ನಾವು ಬಡಕಲ ದೇಹ ಇರುವಂಥದ್ದು, ವಯಸ್ಸಾಗಿರುವಂಥದ್ದು ಅಥವಾ ಸಣ್ಣ ಪ್ರಾಣಿಗಳಲ್ಲಿ ಈ ಒಂದು ದೇಹದ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ಪರೋಪಜೀವಿಗಳು ಜಾಸ್ತಿ ಬಂದು ಉಪಟಳ ನೀಡ್ತವೆ. ಆದ್ದರಿಂದ ರೈತರು ಆಗಿಂದಾಗ್ಗೆ ವೈಜ್ಞಾನಿಕವಾಗಿ ಸಮತೋಲನ ಆಹಾರವನ್ನು ಬಳಸಿ ಲಸಿಕೆ ಮತ್ತು ಚುಚ್ಚುಮದ್ದುಗಳನ್ನು ಕೊಡಿಸಿ ಜಂತು ನಿವಾರಕಗಳನ್ನು ಕೊಟ್ಟು ಮತ್ತು ಉಣ್ಣೆ ನಿವಾರಕಗಳು ಅಥವಾ ಉಣ್ಣೆ ನಾಶಕಗಳನ್ನು ಸಿಂಪಡಣೆ ಮಾಡ್ಕೊಂತ ಮುಖಾಂತರ ಹೈನುಗಾರಿಕೆ, ಕುರಿ ಉದ್ಯಮ, ಕುಕ್ಕುಟ ಉದ್ಯಮ ಮತ್ತು ಹಂದಿ ಉದ್ಯಮಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ತಾವು ಅಭಿವೃದ್ಧಿ ಹೊಂದುವುದರ ಜೊತೆಗೆ ದೇಶದ ಆರ್ಥಿಕತೆಯನ್ನು ಕೂಡ ಹೆಚ್ಚಿಸಬಹುದು ಅನ್ನೋ ಒಂದು ಮುಖಾಂತರದಲ್ಲಿ ಈ ಒಂದು ಮಾಲಿಕೆಯನ್ನು ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಜಾನುವಾರುಗಳಲ್ಲಿ ಮಲೇರಿಯಾ ರೀತಿಯ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಹೈನುಗಾರರಿಗೆ? ಈ ಒಂದು ರೋಗಗಳು ಸಾಮಾನ್ಯವಾಗಿ ಉಣ್ಣೆಗಳಿಂದ ಮತ್ತು ಕಚ್ಚುವಂತ ನೊಣೆಗಳಿಂದ ಬರುತ್ತೆ. ಆ ಉಣ್ಣೆಗಳ ಒಂದು ನಿಯಂತ್ರಣ ಮಾಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ. ಇವತ್ತಿಗೂ ಫೀಲ್ಡ್ ಕಂಡೀಷನ್ಸ್ ಅಲ್ಲಿ ರೈತರಿಗೆ ಉಣ್ಣೆ ಒಂದು ಸಮಸ್ಯೆನೆ. ನಾವೇನೇ ಔಷಧಿಗಳು ಹಾಕಿದ್ರು, ಏನೇ ಸಿಂಪಡಣೆ ಮಾಡಿಕೊಂಡ್ರು, ಅದನ್ನ ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಆಗಿಂದಾಗೆ ಬಂದೇ ಬರುತ್ತೆ. ನಾವು ಒಂದು ನಮ್ಮ ಮನೇನ ಒಂದು ಸ್ವಚ್ಛ ಮಾಡ್ಕೊಂಡ್ರೆ ಪಕ್ಕದ ಮನೆಯವ್ರದ್ದು ಉಣ್ಣೆಗಳಿರ್ಬೋದು, ಅಲ್ಲಿಂದ ಹರಿದುಕೊಂಡು ಬರ್ತವೆ ಈ ಮನೆಗೆ. ಅಥವಾ ಮೇಯಿಸೋ ಅಂತ ಜಾಗದಲ್ಲಿ ಮೊಟ್ಟೆ ಇಡೋದಕ್ಕೆ ಅದು ಕೆಳಗಡೆ ಬೀಳುತ್ತೆ. ಉಣ್ಣೆ ರಕ್ತವನ್ನ ತುಂಬಾ ಹೀರಿದ ಮೇಲೆ ಕೆಳಗಡೆ ಬಿದ್ದು ನೆಲದಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ ಅದು ಸತ್ತೋಗುತ್ತೆ. ಆ ಮೊಟ್ಟೆಗಳು ಒಡೆದು ಮರಿ ಆಗ್ತವೆ. ಆ ಮರಿಗಳು ಮತ್ತೆ ಇನ್ನೊಂದು ಪ್ರಾಣಿನ ಹಂಟ್ಕೊಳ್ಳುತ್ತೆ, ರಕ್ತವನ್ನ ಹೀರುತ್ತೆ. ಅದು ಅವುಗಳ ಜೀವನ ಕ್ರಮ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಾವು ಎಷ್ಟೇ ಮಾಡ್ಕೊಂಡ್ರು ಪದೇ ಪದೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಒಬ್ರು ನಾವು ಮಾಡ್ಕೊಂಡ್ರೆ ಪಕ್ಕದ ಮನೆಯವರು ಮಾಡ್ಕೋತಾರೆ. ಹಾಗಾಗಿ ಒಂದು ಹಳ್ಳಿ ಪೂರ್ತಿಯಾಗಿ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಆ ಹಳ್ಳಿ ಪೂರ್ತಿ ಉಣ್ಣೆ ನಾಶ ಆಗಿರುತ್ತೆ ಅಂತ ಹೇಳ್ಬೋದು. ಒಬ್ರು ಮಾಡ್ಕೊಂಡು ಒಬ್ರು ಬಿಟ್ಟಾಗ ಇನ್ನೊಬ್ರು ಮನೆಯಿಂದ ಬರೋ ಚಾನ್ಸಸ್ ಇರುತ್ತೆ. ಅಥವಾ ನಾವು ಮೇಯಿಸೋದಕ್ಕೆ ಬಿಟ್ಟಾಗ ಅಲ್ಲಿಂದ ಬೇರೆ ಇನ್ನೊಂದು ರಾಸುಗಳಿಂದ ನಾವು ಔಷಧಿ ಹೊಡೆದಿದ್ರು ಕೂಡ ನಮ್ಮ ರಾಸುಗಳಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಯಮಿತವಾಗಿ ಆಗಿಂದಾಗ್ಗೆ ಚೆಕ್ ಮಾಡ್ಕೋಬೇಕು ಮತ್ತೆ ಉಣ್ಣೆ ನಾಶಗಳನ್ನ ಮಾಡ್ಕೋಬೇಕು. ಈ ಉಣ್ಣೆಗಳ ನಾಶಕ ಮಾಡಿಕೊಂಡ್ರೆ ಈ ನಾಲ್ಕು ರೋಗಗಳನ್ನ ಕಡಿಮೆ ಮಾಡಬಹುದು. ಈ ಒಂದು ಮಲೇರಿಯಾ ರೀತಿಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನಮ್ಮ ವಿಭಾಗಕ್ಕೆ ಬರಬಹುದು ಅಥವಾ ದೂರವಾಣಿ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು. ದೂರವಾಣಿ ಸಂಖ್ಯೆ 9986346501. ಮತ್ತೊಮ್ಮೆ ಹೇಳ್ತೀನಿ, 9986346501. ಒಳ್ಳೆಯದು ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಮಲೇರಿಯಾ ರೀತಿಯ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಜಾನುವಾರುಗಳಲ್ಲಿ ಮಲೇರಿಯಾ ರೀತಿಯ ರೋಗಗಳು ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪಶುಪೋಷಣೆಯಲ್ಲಿ ಒಣಮೇವಿನ ಮಹತ್ವ, ಸಂಸ್ಕರಣೆ ಹಾಗೂ ಅದರ ಪೌಷ್ಟೀಕರಣ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿಲ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ? ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು 2 ಪಟ್ಟು ಮಾಡುತ್ತಿದ್ದಾರೆ.